ಇದಕ್ಕಾಗಿ ದೂರವಾಣಿ ಸಂಖ್ಯೆ 08272200006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಿಜಯ ಅಂಗಡಿ. ಈಗ ಕೃಷಿ ಸಿರಿ. ನೇರ ಪ್ರಸಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, ಕರೆ ಮಾಡಿ ಮಾತನಾಡಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. ಯುವಕರು ಯುವತಿಯರು ಸಹ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿರೋರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಅನುಭವಿ ಕೃಷಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೀಗಿದೆ, 200006 08272 200. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ರೈತ ಬಾಂಧವರೇ, ನಮ್ಮ ನಿತ್ಯ ಬದುಕಿನಲ್ಲಿ ಕೃಷಿ ಆರೋಗ್ಯಕ್ಕೆ, ಹಣದ ಗಳಿಕೆಗೆ, ಆನಂದಕ್ಕೂ ನೆರವಾಗ್ತದಲ್ವಾ? ನಿಜ, ಕೃಷಿ ಕಸಬನ್ನು ನೆಚ್ಚಿಕೊಂಡು ಬದುಕು ಮಾಡುತ್ತಿರುವ ಅನೇಕರು ನಮ್ಮ ನಾಡಿನಲ್ಲಿದ್ದಾರೆ. ಅದರಿಂದಲೇ ಅನೇಕರ ಬಾಳು ಹಸನಾಗಿದೆ. ಕೆಳಗ್ರೆ, ಹಳ್ಳಿಗಳಲ್ಲಿ ಈಗಲೂ ಕೃಷಿಯನ್ನು ನೆಚ್ಚಿಕೊಂಡು ಯಾಕೆ ಇಷ್ಟೊಂದು ಜನ ಜೀವನ ಮಾಡ್ತಿದ್ದಾರೆ ಅಂತಂದರೆ, ಒಂದು, ಸಂತೋಷಕ್ಕಾಗಿ; ಎರಡನೇದು, ಬಂದರೆ ಲಾಭ ಅನ್ನೋ ದೃಷ್ಟಿಯಲ್ಲಿ; ಮೂರನೇದು, ಆರೋಗ್ಯಕ್ಕಾಗಿ. ಬಹಳ ಮುಖ್ಯವಾಗಿ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕಂತಂದರೆ ಶ್ರಮದ ಕೆಲಸಗಳನ್ನು ಮಾಡಲೇಬೇಕಂತ ಅಂದ್ಕೊಂಡು ಹೇಳೋದಿದೆ. ಕೃಷಿ ಇದಕ್ಕೆ ಬಹಳ ಪೂರಕವಾದುದು. ಪ್ರತಿನಿತ್ಯ ಕೃಷಿಕ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನಲ್ವ? ಬೆಳಗ್ಗೆಯಿಂದ ರಾತ್ರಿ ತನಕ ಕೃಷಿ ಕೆಲಸಗಳನ್ನು ಮಾಡ್ತಾ ಅಭಿವೃದ್ಧಿಯನ್ನು ಕಾಣ್ತಾ ಏಳಿಗೆ ಆಗ್ತೇನೆ. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ನೀವು ನಮ್ಮ ಈ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಖ್ಯೆ 08272 200006 ಕರೆಗಳನ್ನು ಮಾಡ್ತಾ ಇರ್ರಿ, ಮಾತಾಡ್ತಾ ಹೋಗೋಣ. ವ್ಯತ್ಯಾಸ ಆಯಿತು. ಪ್ರಯತ್ನ ಮಾಡಿ, ಹೊಸಬರಿಗೆ ಅವಕಾಶ ಕೊಡಿ. ಸದಾ ಸಂಪರ್ಕ ಮಾಡೋರು ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಅನುಕೂಲ ಆಗ್ತದೆ. ಮತ್ತು ಎಷ್ಟೋ ಜನ ಸಂಪರ್ಕ ಮಾಡಬೇಕನ್ನೋ ಒಂದು ಆಸಕ್ತಿ ಇಟ್ಕೊಂಡಿರ್ತೀರಲ್ಲ, ಅವರು ಹಿಂಜರಿಬೇಡಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇವತ್ತು ನಾವು ಕೇಳುವ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ರೈತ ಬಾಂಧವರೇ, ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರ ಮುಂದಿನ 3 ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹಗುರವಾದ ಮಳೆ ಆಗುತ್ತಂತ ಅಂದ್ಕೊಂಡು ಮುನ್ಸೂಚನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಿದೆ. ನಮಸ್ಕಾರ, ಹೇಳಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ತಮ್ಮ ಹೆಸರು? ತಮ್ಮಯ್ಯನವರೇ, ನಿಮ್ಮ ಪ್ರದೇಶದಲ್ಲಿ ಹೇಗಿದೆ ವಾತಾವರಣ? ಬಹಳ ಬಿಸಿಲು. ಬಿಸಿಲನ್ನ ಅಳತೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಏನಾದ್ರೂ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ. ಇಲ್ಲ, ಇಲ್ಲ. ಅದೇ ಧಗೆ ಧಗೆಯ ಪ್ರಮಾಣವನ್ನ ನೋಡ್ಕೊಂಡು ಬಹಳ ಹೆಚ್ಚಿದೆ, ಕಡಿಮೆ ಇದೆ. ಹೌದು. ಮಳೆಯನ್ನ ಮಿಲಿಮೀಟರು, ಸೆಂಟಿಮೀಟರು, ಇಂಚು ಅನ್ನೋ ಲೆಕ್ಕದಲ್ಲಿ ಅಳತೆ ಮಾಡ್ತಾರಲ್ವಾ? ಇದನ್ನ ತಾಪಮಾನವನ್ನ ಹೇಗೆ ಹೇಳ್ತಾರೆ? ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಅಂತ ಮಾತಾಡೋದಿದೆ, ಕೇಳೋದಿದೆ ಅಲ್ವಾ? ಲೀಟರ್. ಹಾಗೆ ಉಷ್ಣತನ್ನ ನಾವು ಅಳತೆ ಮಾಡುವಾಗ ಇಷ್ಟಿದೆ ಅಂತ ಒಂದು ಮಾಪನವನ್ನ ಬಳಕೆ ಮಾಡುತ್ತಿದೆ. ಏನದು ಅಲ್ಲ, ಉಷ್ಣವನ್ನ ಅಳತೆ ಮಾಡುವ ಒಂದು ಮಾಪನ ಏನಿರ್ಬೋದು ನೋಡಿ, ನೆನಪಿದೆ ಗೊತ್ತಾಗ್ತಲ್ವಾ? ಹಾ ಹಾ. ಏನ್ ಕೆಲಸಗಳನ್ನ ಮಾಡ್ತೀರಿ ಈಗ ತೋಟದಲ್ಲಿ, ಮನೆಯಲ್ಲಿ, ಮನೆ ಆಸುಪಾಸಿನಲ್ಲಿ? ಸ್ವಲ್ಪ ಗೇರು ಬೀಜ ಗೇರು ಬೀಜ ಪರವಾಗಿಲ್ಲ ಈ ಸಾರಿ ಫಸಲು ಕಡಿಮೆ. ಓಹೋ, ಹೋದ ವರ್ಷಕ್ಕಿಂತ ಕಡಿಮೆ? ಹೌದು. ಓಹೋ, ಬೆಲೆ ಹೇಗಿದೆ? ಬೆಲೆ 115 120 ಇತ್ತು. ಓಹೋ, ಹೋದ ವರ್ಷ ಎಷ್ಟಿತ್ತು? ಹೋದ ವರ್ಷ 90-92 ಇರ್ಕಿ. ಹೌದಾ? ಓಹೋ, ಹೌದು. ಪರವಾಗಿಲ್ಲ ಈ ಸಾರಿ ಹೆಚ್ಚಿಗಿದೆ. ಹೌದು. ಎಷ್ಟು ಸಿಗ್ಬೋದು ನಿಮ್ದು ನೋಡ್ಬೇಕು ಸರ್, ಈಗ ಒಂದು 2-3 ಕೆಜಿ ಸಿಗ್ತದೆ ಅಷ್ಟೇ ದಿವಸಕ್ಕೆ. ಅಲ್ಲ, ಒಂದೊಂದು ಮರದಿಂದ ಒಟ್ಟು ಹೋದ ವರ್ಷ ನಿಮ್ದು ಎಲ್ಲ ಮರ ಸೇರಿ ಎಷ್ಟು ಸಿಕ್ಕಿತ್ತು, ಈ ಸಾರಿ ಎಷ್ಟು ಆಗ್ಬೋದು? ಒಂದೇ 2 ಕ್ವಿಂಟಲ್ ಆಗ್ಬೋದು ಸರ್. ಇವತ್ತು 2 ಕ್ವಿಂಟಲ್? ಹೌದು. ಹೋದ ವರ್ಷ ಎಷ್ಟಾಗಿತ್ತು? ಹೋದ ವರ್ಷ 2 ಕ್ವಿಂಟಲ್ 40 ಕೆಜಿ ಆಗಿತ್ತು. ಓಹೋ. ಎಷ್ಟು ದಿನಗಳ ಕಾಲ ಇಟ್ಕೊಂಡು ಮಾರಾಟ ಮಾಡ್ತೀರಿ ಸಾಮಾನ್ಯವಾಗಿ? ತುಂಬಾ ಸಲ ಇಡೋದಿಲ್ಲ ಸರ್, ಅದು ಕಮ್ಮಿ ಆದ ನಂತರ ಕೊಡೋದು ಮತ್ತೆ. ಓಹೋ. ಓಹೋ, ಅಂದ್ರೆ ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನುವಾಗ ಕೊಟ್ಬಿಡ್ತೀರಾ? ಅಲ್ಲ, ಬೀಜ ಎಲ್ಲ ಮುಗಿದ ನಂತರ ಕೊಡೋದೇವಾ? ಹಾಗೆ ಬೆಲೆ ನೋಡಕ್ ಹೋಗುದಿಲ್ವಾ? ಇಲ್ಲ ಇಲ್ಲ ಸರ್, ಅದಿಟ್ಟುಕೊಂಡ್ರೆ ಮತ್ತೆ ಸ್ವಲ್ಪ ಕಡಿಮೆ ಆಗ್ತದೆ. ಇದು ಗೇರ್ ಬೀಜ ಏನಾದ್ರೂ? ಇಲ್ಲ, ಅದು ಒಣಗಿಸಿ ನಾವು ಇಡೋದು. ಒಣಗಿಸಿ ಎಷ್ಟು ತಿಂಗಳುಗಳ ಕಾಲ ಇಟ್ಕೋಬಹುದು ಹೇಳ್ತಾರೆ? ಒಂದು 6 ತಿಂಗಳೆಲ್ಲ ಇಡ್ಬೋದು ಅಲ್ವಾ? 6 ತಿಂಗಳು 8 ತಿಂಗಳು, ಕೆಲವೊಬ್ರು 1 ವರ್ಷ 2 ವರ್ಷ ಇಟ್ಕೋಬಹುದು ಅಂತ ಹೇಳ್ತಾರೆ. ಅದು ಚೆನ್ನಾಗಿ ಒಣಗಿಸಬೇಕು, ಅದು ತೇವಾಂಶ 6 ಇರ್ಬೇಕಂತೆ. ನಾವು ಅಷ್ಟೆಲ್ಲ ಒಣಗಿಸಿವಲ್ಲ. ನೀವು ಈಗ ಬೀಜನ ಆರಿಸಿಕೊಂಡು ಎಷ್ಟು ದಿನ ಒಣಗಿಸ್ತೀರಿ? ನಾವು ಒಂದೇ ದಿವಸ ಒಣಗಿಸ್ತೀವಿ. ಒಂದೇ ದಿನ? ಒಂದ್ 3-4 ದಿನ ಚೆನ್ನಾಗಿ ಒಣಗಿಸಿದ್ರೆ ಈ ಒಂದು ಬಿಸಿಲಲ್ಲಿ ಚೆನ್ನಾಗಿರ್ಬೋದಲ್ವಾ? ಹೌದು, ಒಳ್ಳೇದೇ ಅಲ್ವಾ? ಹೌದು ಹೌದು. ಈ ಸರಿ 2 ಕ್ವಿಂಟಾಲು ಸಿಗುತ್ತಂತ ಹೇಳ್ತದಿರಲ್ವಾ? 2 ಕ್ವಿಂಟಾಲ್ಗೆ ಎಷ್ಟು ದುಡ್ಡು ಆಗ್ತದ ಅನ್ನಂಗಾಯ್ತು? ಅದೇ ಒಂದು 23,000 ಆಗ್ಬೋದು ನೋಡಿ. ಅದಕ್ಕೇನ್ ಖರ್ಚು ಮಾಡಿರೋದು? ಎಷ್ಟು ಅಲ್ವಾ ನೋಡಿ. ಆಮೇಲೆ ಅದಕ್ಕೇನು ಕೋತಿದು, ಆನೆದು, ಇನ್ನು ಹಂದಿದು ಹಾವಳಿ ಇಲ್ಲ ಅಲ್ವಾ? ಹಂದಿಗಳು ತಿನ್ಲಿಕ್ಕೆ ಇಷ್ಟಪಡಲ್ವಾ? ಇಷ್ಟಪಡ್ತದೆ. ಹಂದಿಗಳೆಲ್ಲ ಇಲ್ಲ ನಮ್ಮಲ್ಲೆಲ್ಲ. ಓಹೋ, ಹಂದಿ ಹಾವಳಿ ಇಲ್ಲ? ಇಲ್ಲ ಇಲ್ಲ. ಕೋತಿ ಅಂತೂ ಮುಟ್ಲಿಕ್ಕಿಲ್ಲ ಅಲ್ವಾ? ಕೋತಿ ಮೊದಲೆಲ್ಲ ಸುರು ಹಣ್ಣೆಲ್ಲ ಆದ ನಂತರ ಸುರು ಒಂದ್ಸಲ ಬರ್ತದೆ, ಮತ್ತೆ ಬರೋದಿಲ್ಲ ಎಲ್ಲ ಕಡೆ. ಓಹೋ, ಹಾಗೆ. ಎಲ್ಲ ಕಡೆ ಇದೆಯಲ್ಲ, ಹಾಗೆ ಎಲ್ಲ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ. ನಿಮ್ದೆಲ್ಲ ಎಷ್ಟು ವರ್ಷದ ಮರಗಳು ಗೇರು? ನಮ್ದೆಲ್ಲ ಒಂದು 40 ವರ್ಷ ಆಗಿತ್ತು ಅಲ್ವಾ? 25,000 ರೂಪಾಯಿ ದುಡ್ಡು ಸಿಕ್ಕರೆ ಒಳ್ಳೆ ದುಡ್ಡು ಅದು ಅಲ್ವಾ? ನಿಮ್ಮಂತ ಕೃಷಿಕರು 4-6 ತಿಂಗಳು ಸುಖವಾಗಿ ಜೀವನ ಮಾಡ್ಬೋದು. ನಿಮ್ಮಂತವ್ರಿಗೆ ತುಂಬಾ ಖರ್ಚುಗಳು ಬೇಕಾಗಿಲ್ಲ ಅಲ್ವಾ? ಹೇಳ್ತಾರೆ ಕೆಲವೊಬ್ರು, ತಿಂಗಳಿಗೆ ನಮ್ದು 2,000 ರೂಪಾಯಿ ಖರ್ಚು ಬರಲ್ಲ, ಅಷ್ಟು ಸರಳವಾಗಿ ಸುಖವಾಗಿ ಜೀವನ ಮಾಡ್ತೀವಿ ಅಂತ. ಕೆಲವೊಬ್ರಿಗೆ 2,000 ಯಾಕೆ 20,000 ಸಾಕಾಗಲ್ಲ. ಹೌದು ಹೌದು. ಖುಷಿ ಆಯ್ತು ತಮ್ಮಯ್ಯನವ್ರೆ, ಧನ್ಯವಾದಗಳು. ಉತ್ತರ ಮುಂದಿನ ಕರೆ ಯಾರು ಮಾಡ್ತಾರೆ ನೋಡಿ ಕೇಳ್ತಾರ್ರಿ. ಓಕೆ ಓಕೆ, ನಮಸ್ಕಾರ. ಕೆಳಗ್ರೆ ತಮ್ಮಯ್ಯನವರು ಚಂಬು ಗ್ರಾಮದವರು, ಮಡಿಕೇರಿ ತಾಲೂಕು. ಅಲ್ಲೆಲ್ಲ ಗೋಡಂಬಿ ಮತ್ತು ಅಡಿಕೆ, ರಬ್ಬರು ಇದನ್ನು ಬೆಳೆಯಲಾಗ್ತಾ ಇದೆ. ಮುಂದಿನ ಕರೆ ವ್ಯತ್ಯಾಸ ಆಯಿತು. ನಮಸ್ಕಾರ, ಯಾರು? ಹಾಂ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ ಹೇಳಿ. ಹಲೋ. ಹಾಂ ಹೇಳಿ, ಯಾರು ತಾವು? ಮಡಿಕೇರಿ ತಾಲೂಕು ಸಂಪ ಕೊಯ್ನಾಡಿನಿಂದ. ಹೆಸರೇನಂದ್ರಿ? ರುಕ್ಮಿಣಿ. ರುಕ್ಮಿಣಿಯವರು. ಹಾಂ, ಊರು ಯಾವ್ದಂದ್ರಿ? ಕೊಯ್ನಾಡು ಕೊಯ್ನಾಡು ಸಂಪಾಜೆ ಕೊಯ್ನಾಡು ಸರ್. ಅಮ್ಮ ನಿಮ್ದು ಜಮೀನು ತೋಟ ಎಷ್ಟಿದೆ? ಜಮೀನು 2.5 ಎಕರೆ ಜಮೀನು ಇದೆ ಸರ್. ಎಲ್ಲ ಮಿಶ್ರ ಕೃಷಿ ನಮ್ದು. ಓಹೋ, ಏನೇನ್ ಬೆಳಿತೀರಿ? ಬಾಳೆ, ತೆಂಗು, ಅಡಿಕೆ, ಕೊಕ್ಕೋ, ಗೇರು. ಮೊದ್ಲು ಅಡಿಕೆ ತೋಟನೇ ಇದ್ದಿದ್ದು ಸರ್. ಅದು ಒಂದು 10-15 ವರ್ಷ ಅಡಿಕೆ ತೋಟ ಇತ್ತು, ಬರೀ ಅಡಿಕೆ ತೋಟನೇ ಇದ್ದಿದ್ದು. ನಿಮ್ ಸಂಖ್ಯೆನೆ ಹೇಳ್ತೀರಾ? ನಿಮ್ಮ 50 ರೂಪಾಯಿ ಕೆಜಿಗೆ ಇರುವಾಗ 13 ಕ್ವಿಂಟಲ್ ಅಡಿಕೆ ಬರ್ತಾ ಇತ್ತು. ಇವಾಗೆಲ್ಲ ಹಳದಿ ರೋಗ ಬಂದು ಎಲ್ಲ ಹೋಗಿತ್ತು ಸರ್ ಅಡಿಕೆ. ನಿಮ್ಮ ನಿಮ್ಮ ಸಂಖ್ಯೆನ ಹೇಳ್ಬೋದಮ್ಮ, ಮೊಬೈಲ್ ನಂಬರ್ ಹೇಳ್ಬೋದು ಸರ್. ನಾವು ಒಂದು 20 ವರ್ಷದಿಂದ ರೇಡಿಯೋ ಕೇಳ್ತಾ ಇರ್ತೇವೆ, ಕೃಷಿದೇ ಜಾಸ್ತಿ ಕೇಳ್ತೇವೆ ಅಲ್ವಾ. ರೇಡಿಯೋ ಕೇಳಿಕೊಂಡು ನಾವು ಒಂಥರ 4-5 ಜನರ ಬಾಯಲ್ಲಿ ಏನೇನು ಕೃಷಿ ಮಾಹಿತಿ ಹೇಳ್ತಾರಲ್ಲ ಅದನ್ನ ಕೇಳಿಕೊಂಡು ಮಾಡ್ಬೇಕಲ್ಲ, ಮಾಡಬಹುದಲ್ಲ ಜಾಸ್ತಿ ಕೇಳ್ತೀವಿ. ಹೌದು, ನಿಮ್ ಸಂಖ್ಯೆನ ಹೇಳಿ ಅಮ್ಮ. ರುಕ್ಮಿಣಿ ಅಮ್ಮ 9-4-8-3-1-6-2-5-9-4-9-4. ನೋಡೋಣ ಆಮೇಲೆ ಪ್ರತ್ಯೇಕವಾಗಿ ನಿಮ್ಮನ್ನ ಬಿಡುವು ಮಾಡ್ಕೊಂಡು ಸಂಪರ್ಕ ಮಾಡ್ತೀವಿ, ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ಕೊಳ್ತೀವಿ ನಿಮ್ಮನ್ನ. 2.5 ಎಕರೆ ತೋಟ ಇದೆ, ಆಮೇಲೆ ಗದ್ದೆ ಇದೆಯಾ? ಗದ್ದೆ ಏನಿಲ್ಲ, 2.5 ಎಕರೆ ಇದೆ ತೋಟ, ಎಲ್ಲ ಮಿಶ್ರ ಬೆಳೆ ಎಲ್ಲ ಇದೆ ಅಲ್ವಾ. ಮನೆಯಲ್ಲಿ ಯಾರ್ಯಾರು ಇದ್ರಿ ಅಮ್ಮ? ಮನೇಲಿ ನಾವು ಇಬ್ರು, ನಮ್ಗೆ ವಯಸ್ಸನ ಆಗಿದೆ, ಯಜಮಾನರಿಗೆ 83 ವರ್ಷ, ನನಗೆ 72 ವರ್ಷ ಆಗಿದೆ. ಇಬ್ರೇ ಇರೋದು ಸರ್. ಮಕ್ಕಳು ಇಬ್ರು, ಒಂದು ಗಂಡು, ಒಬ್ಳು ಮದುವೆ ಆಗಿದೆ ಸುಳ್ಯದಲ್ಲಿದ್ದಾಳೆ, ಮತ್ತೆ ಒಬ್ನು ಬೆಂಗ್ಳೂರ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವ್ನ್ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಟ ಬೆಂಗ್ಳೂರಿಗೆ, ಕೃಷಿ ವಿಷಯನೇ ಗೊತ್ತಿಲ್ಲ. ಅವ್ರು ಹೋದ್ರ ನೀವು ಕಳ್ಸಿದ್ರ ಮಗ? ಮಗ ಹೋದ್ರ ನೀವು ಕಳ್ಸಿದ್ರ ಬೆಂಗ್ಳೂರ್? ಅವನೇ ಓದ್ಬಿಟ್ಟು, ನಮ್ ಅಣ್ಣ ತಮ್ಮ ಮಾವನ್ ಮನೆ ಇದೆ ಅಲ್ಲೇ ಬೆಂಗ್ಳೂರ್ಲಿ ಸರ್, ನಮ್ಮ ಮಾವನ್ ಮನೆ. ಅದಕ್ಕೆ ಮಾವನ್ ಮನೆಗೆ ಹೋಗಿ ರಜದಲ್ಲಿ ಎಕ್ಸಾಮ್ ಆದ್ಮೇಲೆ ಮಾವನ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವ್ ಅಲ್ಲೇ ಕುಡ್ಕೊಂಡು ಬರ್ಲೇ ಇಲ್ಲ. ಏನ್ ಕೆಲಸ ಮಾಡ್ತಾರಮ್ಮ ಬೆಂಗ್ಳೂರ್ನಲ್ಲಿ? ಈಗ ಒಂದು ಆಟೋಮೊಬೈಲ್ ಎಲೆಕ್ಟ್ರಾನಿಕ್ ಶಾಪ್ ಇಟ್ಕೊಂಡಿದೆ. ಓಹೋ, ಅದು ಒಂದ ಅವ್ರಿಗೆ ಒಗ್ಗಿಕೊಂಡಿದೆ, ಚೆನ್ನಾಗಿ ದುಡಿಮೆ ಮಾಡ್ತಿದಾರೆ ಅಲ್ವಾ? ಮಾಡ್ತಾ ಇದ್ದಾನೆ ಸರ್. ನಿಮ್ಮ ಯಜಮಾನ್ರ ಹೆಸರು ಏನಂದ್ರೆ? 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾನೆ. ಒಳ್ಳೇದು, ಒಳ್ಳೇದು. ಇವಾಗ ಅವನ ಮಗ, ನಮ್ಮ ಮಗ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾನೆ, ಅವನಿಗೆ ಅಲ್ಲಿಂದ ಬಿಟ್ಟು ಬರೋಕೂ ಆಗೋದಿಲ್ಲ. ನೋಡಿ ನೋಡಿ, ನಿಮ್ಮ ನಿಮ್ಮ ಯಜಮಾನ್ರ ಹೆಸರು ಏನಂದ್ರೆ? ಬೊಳ್ಳಮಾನಿ ಕುಂಜಪ್ಪ. ಕುಂಜಪ್ಪನವರು. ಹಸುಗಳೇನಾದ್ರೂ ಇಟ್ಕೊಂಡಿದ್ರಾ? ಇಲ್ಲ ಸರ್, ನಮ್ಗೆ ವಯಸ್ಸಾಗಿದೆಲ್ಲ, ಹಾಗೆ ನಮ್ಗೆ ಆಗುದಿಲ್ಲ. ಮತ್ತೆ ನಮ್ ತೋಟದಲ್ಲಿ ಕೊಕ್ಕ ಬಾಳೆ ಎಲ್ಲ ಇದ್ದಿದ್ದಕ್ಕೆ ಹುಲ್ಲು ಬರಲ್ಲ ಸರ್. ಓ ಹಾಗೆ ಹಾಗೆ. ಹಾಗೆ ಮತ್ತೆ ನಮ್ ಕೈಯಿಂದ ಸಾಕೋಕಾಗಲ್ಲ. ಒಂದು ಈಗ 3 ವರ್ಷದಿಂದ ಬಿಟ್ಟು ನಾವು ಸಾಕೋದು, ಅಷ್ಟುವರೆಗೆ ಇಟ್ಟು. ಹಬ್ಬಾ ನೋಡಿ, ಇಷ್ಟು ವಯಸ್ಸಾದ್ರೂ ನೀವು ಆಸಕ್ತಿಯಿಂದ ಕೃಷಿಯಲ್ಲಿ ಭಾಗಿಯಾಗಿದ್ರಿ, ಮತ್ತೆ ರೇಡಿಯೋ ಕೇಳ್ತಾ ಇದ್ರಿ ಅಂದ್ರೆ ನಮಗೆ ಬಹಳ ಸಂತೋಷ. ಇಷ್ಟುವರೆಗೆ ನಾವೇ ಕೃಷಿನ ಮಾಡ್ತಾ ಇದ್ದ, ಇಬ್ರು ದುಡಿತಾ ಇದ್ದವ್. 45-46 ವರ್ಷದಿಂದ ನಾವೇ ಇಬ್ರು ದುಡಿತಾ ಇದ್ದವ. ಗ್ರೇಟ್, ಬಹಳ ದೊಡ್ಡದಮ್ಮ ನಿಮ್ಗೆ, ದೊಡ್ಡ ನಮಸ್ಕಾರಗಳು ನಿಮ್ಗೆ. ಹೌದು ಅಮ್ಮ, ಒಂದು ಪ್ರಶ್ನೆ. ಇವಾಗ ಸ್ವಲ್ಪ ಕಷ್ಟ ಕಷ್ಟ ಅಂತ ಅದೇ ಸರ್, ವಯಸ್ಸಾಯ್ತಲ್ಲ. ಅನ್ಕೋಬೇಡಿ, ಅನ್ಕೋಬೇಡಿ, ಪುಟ್ಟ ಕಾಯಿಲೆಗಳು ಬರ್ತಾ ಇರ್ತಾರೆ. ನಿಜ ನಿಜ ನಿಜ. ಪ್ರಶ್ನೆ ಕೇಳ್ತಾ ಇದ್ವಿ ಅಮ್ಮ. ಉಷ್ಣವನ್ನ ಹೇಗೆ ಅಳತೆ ಮಾಡ್ತಾರಂತೆ? ಈಗ ಹಾಲು, ನೀರು ಇದನ್ನೆಲ್ಲ ಮಿಲಿ ಲೀಟ್ರು ಲೀಟ್ರು ಅನ್ನೋ ರೀತಿಯಲ್ಲಿ ಅಳತೆ ಮಾಡ್ತಾರೆ. ಆಮೇಲೆ ಇನ್ನು ಬೇರೆ ಬೇರೆ ಮಳೆ ನೀರನ್ನ ಇಂಚು, ಸೆಂಟಿಮೀಟರು, ಮಿಲಿಮೀಟರು ಈ ರೀತಿ ಅಳತೆ ಮಾಡ್ತಾರೆ. ಉಷ್ಣವನ್ನ ಹೇಗೆ ಅಳತೆ ಮಾಡ್ತಾರೆ? ಉಷ್ಣಮಾಪಕದಿಂದ ಉಷ್ಣಮಾಪಕನೇ ಸರಿ, ಆದ್ರೆ ಅದನ್ನ ಯಾವ ರೀತಿಯಲ್ಲಿ ಹೇಳ್ತಾರೆ? ಈಗ ಉದಾಹರಣೆಗೆ, ಈ ಸಾರಿ ಇಷ್ಟು ಉಷ್ಣ ಇದೆ ಅಂತ ಒಂದು ಅಂಕಿ ಸಂಖ್ಯೆ ಸೇರಿಸಿ ಅದನ್ನು ಹೇಳ್ತಾರೆ. ಈಗ ಉದಾಹರಣೆಗೆ, ಮಡಿಕೇರಿಯಿಂದ ನಿಮ್ಮೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಸಂಪಾಜೆ ಕೊಯ್ನಾಡ್ ಅಂದ್ರೆ ಒಂದು 30 ಕಿಲೋಮೀಟರ್. ಎಷ್ಟು? 30. 30 ಕಿಲೋಮೀಟರ್. ಕಿಲೋಮೀಟರ್ ಅನ್ನೋದು ದೂರವನ್ನ ಅಳತೆ ಮಾಡುವ ಮಾಪಕ ಅಲ್ವಾ? ಹಾಗೆ ಉಷ್ಣವನ್ನ ಹೇಗೆ ಅಳತೆ ಮಾಡ್ತಾರೆ ಅಂತ? ಇಲ್ಲ, ಗೊತ್ತಿದೆ, ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ, ಈ ಸಾರಿ 30 ಡಿಗ್ರಿ ಸೆಂಟಿಗ್ರೇಡ್ ಇದೆ, 35 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಹೀಗೆ ಹೇಳ್ತಾರೆ ಅಲ್ವಾ? ಹೌದು. ಅಂದ್ರೆ ಡಿಗ್ರಿ ಸೆಂಟಿಗ್ರೇಡು ಅಥವಾ ಡಿಗ್ರಿ ಫ್ಯಾರನೈಟ್ ಈ ತರದ ಏನು ಪದಗಳನ್ನ ಬಳಕೆ ಮಾಡಿ ಇದನ್ನ ಅಳತೆ ಮಾಡಲಾಗುತ್ತೆ. ಹೌದು ಹೌದು, ಆಗ್ಲಿ ಅಮ್ಮ, ಒಳ್ಳೇದಾಗ್ಲಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ, ಮಾತನಾಡಿ. ನಮಸ್ಕಾರ ಹೇಳಿ, ಯಾರು ತಾವು? ವ್ಯತ್ಯಾಸ ಆಯ್ತು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08272220006. ಕರೆ ಮುಂದಿಂದು ಇಲ್ಲ, ವ್ಯತ್ಯಾಸ ಆಯ್ತು. ಕೇಳಿಗ್ರೆ ಮಡಿಕೇರಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೊಡಗು ಜಿಲ್ಲೆ ಅಲ್ಲದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ಕೃಷಿಕರು ಆಲಿಸ್ತಾ ಇರ್ತೀರಿ ಅಲ್ವಾ? ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳನ್ನು ಕೇಳ್ಬೋದು. ನಮಸ್ಕಾರ ಹೇಳಿ, ಯಾರು ತಾವು? ತಿಮ್ಮಯ್ಯ ಕಾನ್ಬೈ. ತಿಮ್ಮಯ್ಯನವರು, ಹೇಗಿದೆ ನಿಮ್ಮಲ್ಲಿ ತಿಮ್ಮಯ್ಯನವರೇ ವಾತಾವರಣ ಎಲ್ಲ? ಸ್ವಲ್ಪ ಬಿಸಿ, ಮಳೆ ಬಂದಿಲ್ಲ ಸ್ವಲ್ಪ. ಹೌದು, ಮಳೆ ಬರುತ್ತಂತ ಸೂಚನೆ ಏನಾದ್ರು? ಸೂಚನೆ ಕಾಣ್ತಾ ಉಂಟು, ಗಾಳಿ ಬಿಸ್ತದೆ, ಮೋಡ ಅಲ್ವಾ? ಅದೇ ಎರಡ್ ಮೂರು ದಿನಗಳಲ್ಲಿ ಸ್ವಲ್ಪ ಹಗುರವಾದ ಮಳೆ ಬರುತ್ತೆ ಅಂತ ಅನ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರದ ಹವಾಮಾನ ಘಟಕದವರು ತಿಳಿಸಿದ್ದಾರೆ. ನಿಮ್ಮಲ್ಲಿ ಬೆರ್ರಿ ಬೋರರ್ ಹಾವಳಿ ಇದೆಯಾ? ಇಲ್ಲ ಸರ್. ಇಲ್ಲ, ಸಮಸ್ಯೆ ಇಲ್ಲ. ಕಾಳ್ಮೆಣಸು ಕೊಯ್ಲು ಮುಗಿತಾ? ಇಲ್ಲ ಸರ್, ಇನ್ನೊಂದು ಮುಕ್ಕಲ್ ಭಾಗ ಇನ್ನೊಂದು ಸ್ವಲ್ಪ ಕಾಲು ಭಾಗ ಇದೆ. ಹಣ್ಣು ಅಲ್ಲೆಲ್ಲೇ ಆದ್ಮೇಲೆ ಶುರು ಮಾಡ್ಕೊಂತೀರಲ್ವ? ನೋಡಿ, ಕಾಳ್ಮೆಣಸಲ್ಲಿ ಎಳೆಕಾಯಿ ಇದ್ದಾಗ ಹಸಿರಾಗಿರುತ್ತೆ, ಹಣ್ಣಾದಾಗ ಬಣ್ಣ ಕಿತ್ತಳೆ ಬಣ್ಣಕ್ಕೆ ಅಥವಾ ಸ್ವಲ್ಪ ತಿಳಿಗೆಂಪು ಬಣ್ಣಕ್ಕೆ ಬರುತ್ತೆ, ಅಥವಾ ಆಮೇಲೆ ಒಣಗಿಸಿದ್ಮೇಲೆ ಕಪ್ಪಾಗುತ್ತೆ ಅಲ್ವಾ? ಇದೊಂದು ಸಾಂಬಾರು ಬೆಳೆ. ಹಾಗೆ ಇನ್ನೊಂದು ಸಾಂಬಾರು ಬೆಳೆ ಇದೆ, ಆದರೆ ಅದನ್ನು ಒಣಗಿಸಿದ್ರೆ ಕಪ್ಪಾಗಲ್ಲ. ಅಲ್ಲ, ಇದೇ ರೀತಿ ಹಸಿ ಇರುತ್ತೆ ಪ್ರಾರಂಭದಲ್ಲಿ, ಹಣ್ಣಾಗುತ್ತೆ, ಆಮೇಲೆ ಒಣಗಿಸಿದ್ರೆ ಅದೇ ರೀತಿ ಕೆಂಪಗಿರುತ್ತೆ. ಅದು ಸಾಂಬಾರು ಬೆಳೆ, ಇದು ಸಾಂಬಾರು ಬೆಳೆ. ಹಾ ಹಾ, ಕಾಳು ಮೆಣಸು ಅಲ್ಲ. ಹಾ, ಎಂತ ಮೆಣಸು ಅಂತೀರಿ? ಮೆಣಸಿನಕಾಯಿ ಅಲ್ವಾ? ಮೆಣಸು ಮತ್ತೆ, ಹಾ ಹಾ, ನೋಡಿ, ಮೆಣಸಿನಕಾಯಿ ಪ್ರಾರಂಭದಲ್ಲಿ ಹಸಿರಾಗಿರುತ್ತೆ, ನೋಡ್ತಾ ನೋಡ್ತಾ ಹಣ್ಣಾದ್ಮೇಲೆ ಕೆಂಪಿಗಿರುತ್ತೆ, ಅದನ್ನ ಒಣಗಿಸಿದಾಗ ಕಪ್ಪಾಗಲ್ಲ. ಆದರೆ ಕಾಳು ಮೆಣಸಲ್ಲಿ ಕಪ್ಪಾಗುತ್ತೆ. ಹೌದು, ಯಾವುದೇ ಮೆಣಸಿನಕಾಯಿ ಕಪ್ಪಾಗಲ್ಲ ಅಲ್ವಾ? ಯಾವಾಗ ಕಪ್ಪಾಗುತ್ತೆ? ಅದು ಹುರಿದಾಗ ಅಥವಾ ನೆಂದ್ ಬಿಟ್ರೆ ಕಪ್ಪಾಗ್ಬಿಡುತ್ತಲ್ವಾ? ಹೌದು, ನೆಂದ್ ಬಿಟ್ರೆ ಅನೇಕ ಪದಾರ್ಥಗಳು ಕರ್ಗ ಆಗ್ಬಿಡ್ತಾವಲ್ವಾ? ಹೌದು ಹೌದು. ಕಾಫಿ ತೋಟಕ್ಕೆ ನೀರು ಹೊಡೆದ್ರೆ ಮೆಣಸು ಕೊಯ್ಲು ಆದ್ಮೇಲೆ ನೀವು ನೀರು ಹೊಡಿತೀರಾ? ಕೆಲವೊಬ್ರು ಕೊಯ್ಲು ಆಗೋದ್ಕಿಂತ ಮುಂಚಿತವಾಗ್ಲೇ ನೀರು ಕೊಡ್ತಾರಲ್ವ? ಹಾಗೆ ಹಾಗೆ ಅಂದ್ರೆ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ, ಮತ್ತೆ ಮಳೆ ನೀರಿಂದು ಪರಿಣಾಮನೇ ಬೇರೆ ಅಲ್ವಾ? ಹೌದು ಹೌದು. ಎಷ್ಟೋ ಜನ ಫೆಬ್ರವರಿಯಲ್ಲಿ ಮುಗಿಸ್ಬಿಡ್ತಾರೆ ಅಲ್ವಾ? ಹಾಗೆ ನೀರಿಗೆ ಸೌಲಭ್ಯ ಇದೆ ನಿಮ್ಗೆ ಅಲ್ವಾ? ಕೆರೆ ನೀರು, ಆದ್ರೂ ಮಳೆ ನೀರಿಗೆ ಕಾಯ್ತೀರಿ? ಮಳೆ ನೀರಿಗೆ ಅಂದ್ರೆ ಈಗ ಬೋರ್ ಬೋರ್ ತುಂಬಿದೀರ. ಏನೇ ಇದ್ರು ಮಳೆ ನೀರಿನ ಪರಿಣಾಮನೇ ವಿಶೇಷ ಅಲ್ವಾ? ಹೌದು ಹೌದು. ಧನ್ಯವಾದ ತಿಮ್ಮಯ್ಯನವರೇ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಕಾಳುಮೆಣಸು ಮತ್ತು ಕಾಫಿ ತೋಟಗಳಲ್ಲಿ ಏನೇನು ಕೆಲಸ ಮಾಡಬೇಕಂತ ನಿಮ್ಗೆ ಗೊತ್ತಿದೆ. ಕಾಳುಮೆಣಸಿನ ಬಳ್ಳಿಗಳು ಹಾಳಾಗದಂತೆ, ಈಗ ಫಸಲಿದೆಯಲ್ಲ, ಇದರಿಂದ ತತ್ತರಿಸಿ ಹೋಗದಂತೆ ನೀವು ರಕ್ಷಣೆ ಕೊಟ್ಕೋಬೇಕು. ಸುಣ್ಣವನ್ನು ಸಿಂಪರಣೆ ಮಾಡಿಕೊಳ್ಬಹುದು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಒಟ್ಟಾರೆ ಎಲ್ಲೆಲ್ಲಿ ಬಳ್ಳಿ ಚೆನ್ನಾಗಿದೆಯೋ ಹುಷಾರಾಗಿ ಜಾಗ್ರತೆಯಿಂದ ರಕ್ಷಣೆ ಮಾಡಿಕೊಳ್ಳಿ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ಚಂದ್ರು ಅವರೇ, ನಿಮ್ಮ ಕಡೆಗೆ ವಾತಾವರಣ ಹೇಗಿದೆ? ಬಿಸಿಲು ಸರ್. ನಿಮ್ದು ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಹೇಳಿ. ಬಿಸಿಲು ಜಾಸ್ತಿ ಸರ್. ಅಲ್ಲ, ನಿಮ್ದು ಮೈಸೂರು ಜಿಲ್ಲೆನಾ ಮಂಡ್ಯ ಜಿಲ್ಲೆನಾ? ಮಂಡ್ಯ ಸರ್. ಮಂಡ್ಯ ಜಿಲ್ಲೆ, ಅದೇ ನಮ್ಮ ಕೇಳಿಗರಿಗೆ ಗೊತ್ತಾಗ್ಲಂತ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಜಿಲ್ಲೆ ಹೌದು. ಬಿಸಿಲು ಚೆನ್ನಾಗಿದ್ಯಾ? ಬಿಸಿಲು ಸಖತ್ತು ಸರ್ ಅಲ್ವಾ? ತಂಪು ಹೊತ್ತಿನಲ್ಲಿ ಕೆಲಸಗಳನ್ನ ಮಾಡ್ಕೊಂಡ್ರೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಸಾಕ್ತವಲ್ವಾ? ಹೌದು ಸರ್. ನೀವೆಲ್ಲ ದಿನನಿತ್ಯ ರಾಗಿಯನ್ನ ಉಪಯೋಗಿಸ್ಕೊಳ್ತೀರಲ್ವಾ? ಹೌದು ಸರ್. ರಾಗಿ ಬಗ್ಗೆ ಒಂದೋ ಎರಡೋ ನುಡಿಗಟ್ಟುಗಳು ನಾಣ್ಣುಡಿಗಳನ್ನ ಹೇಳ್ಬೋದಾ ರಾಗಿ ಬಗ್ಗೆ? ರಾಗಿ ರೊಟ್ಟಿ, ಉಕ್ಕೆಲ್ ಚಟ್ನಿ. ಆಹಾ, ಆಮೇಲೆ ಬಹಳ ಜನಪ್ರಿಯವಾದ ನಂದು ನಾಣ್ಣುಡಿ ಇದೆ, ರಾಗಿ ತಿಂದವ ನಿರೋಗಿ. ರೋಗಿಗೂ ರಾಗಿ, ಭೋಗಿಗೂ ರಾಗಿ, ಯೋಗಿಗೂ ರಾಗಿ. ಒಂಥರ ಬಹಳ ಇಷ್ಟವಾಗುವ ನಾಣ್ಣುಡಿ ಅಲ್ವಾ? ನೀವು ಬೆಳ್ಕೊಂತೀರಲ್ವಾ ರಾಗಿನ? ಹೌದು. ಯಾವ ತಳಿ ಹಾಕೊಳ್ತೀರಿ ಸಾಮಾನ್ಯವಾಗಿ? ಹೌದು. ರಾಗಿ ತಳಿ ಅಭಿವೃದ್ಧಿಯಲ್ಲಿ ಒಬ್ಬ ವ್ಯಕ್ತಿ ಕರ್ನಾಟಕದವರು ಬಹಳ ಕೆಲಸ ಮಾಡಿದ್ರು, ಯಾರವರು? ವಿಸಿ ಫಾರಂನಲ್ಲಿ ಇದ್ರು ಅಲ್ವಾ? ಹೌದು. ಮರಿಬಾರ್ದು ಇಂಥವ್ರನ್ನೆಲ್ಲ. ಇಂಥ ಪುಣ್ಯಾತ್ಮರನ್ನ ನಾವು ನೆನಪು ಮಾಡ್ಕೊಂತ ಇರಬೇಕು. ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್, ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್, ಈ ತರದ ವ್ಯಕ್ತಿಗಳು. ಇವರು ರಾಗಿ ಲಕ್ಷ್ಮಣಯ್ಯ ಅಲ್ವಾ? ಹೌದು. ರಾಗಿ ಲಕ್ಷ್ಮಣಯ್ಯ ರಾಗಿ ತಳಿ ಅಭಿವೃದ್ಧಿಯಲ್ಲಿ ಮಹತ್ವದ ಕೆಲಸಗಳನ್ನ ಮಾಡ್ತಾ ಬಂದ್ರು ಅಲ್ವಾ? ಹೌದು ಹೌದು. ಒಳ್ಳೇದು ಚಂದ್ರು, ಅವ್ರದ್ದು ಏನಾದ್ರು ಪುಸ್ತಕ ಮಾಹಿತಿ ಇದ್ರೆ ಆಗಿಂದಾಗೆ ಕಣ್ಣಾಡಿಸ್ತಾ ಇರಿ. ಒಳ್ಳೇದು. ಧನ್ಯವಾದ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಇನ್ನು ಒಬ್ಬರ ಜೊತೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಕೊನೆಯ ಕರೆ ಯಾರದು ನೋಡೋಣ. ಗಮನಿಸ್ಕೊಳ್ಳಿ, ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08-272-2200-006. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ, ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ನ್ಯೂಸ್ ಆನ್ ಏರ್ ಆಪ್ನ ಮೂಲಕನೂ ನೀವು ಇತರರು ಕಾರ್ಯಕ್ರಮಗಳನ್ನು ಆಲಿಸಿಕೊಳ್ಳಬಹುದು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಯಾರು ಹೇಳಿ? ಯಾರು ಕೇಳ್ತಲ್ಲ ನಿಮ್ಮ ಧ್ವನಿ. ಕರೆ ಸ್ವೀಕರಿಸೋದು ಕಷ್ಟ ಆಗ್ತದೆ. ಒಬ್ರು ಮಾತಾಡಿದ್ರೆ ನಾವು ನೀವು ಮಾತಾಡ್ಬೋದಾಯ್ತು ಅಂತ ಅನ್ಕೊಂಡ್ವಿ, ಆಗ್ತಾ ಇಲ್ಲ. ಮುಂದಿನ ಕಾರ್ಯಕ್ರಮಗಳು ಬಿತ್ತರವಾಗಬೇಕಾಗಿರೋದ್ರಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಪ್ರತಿ ಮಂಗಳವಾರ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಯುವಕರು, ಯುವತಿಯರು ಹಾಗೆ ಆಸಕ್ತ ಕೃಷಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ರಸಪ್ರಶ್ನೆಗಳ ಉತ್ತರಗಳನ್ನು ಹೇಳ್ಬೋದು, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು. ಕೇಳಿದ್ರೆ ನೀವು ಬಿಡು ಮಾಡಿಕೊಂಡು ಸಂಪರ್ಕ ಮಾಡಿದಿರಿ, ಹಾಗೆ ಇತರರು ಆಲಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ಮಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ಮಾಣಿಯಲ್ಲಿ ಕೃಷಿಯಲ್ಲಿ ಅಭಿವೃದ್ಧಿಯಾಗಿರುವ ಶುಂಠಿಕೊಪ್ಪ ಸಮೀಪದ ಹರದೂರಿನ ಕುಂತೋಳಿಕೆ ಚಂಗಪ್ಪ ಅವರೊಡನೆ ಸಂವಾದ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಸುದ್ದಿ ಜಂಪೆಯು ತಿರುವುಗುಡ್ಡೆ ಮನೆ ರೋಹಿಣಿ ಚಂದ್ರಶೇಖರ್. ಹೆಣ್ಣು ಮಕ್ಕಳ ಸ್ವಾವಲಂಬಿಗಳಾಗಿ ಬದುಕಿಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಸಹಾಯ ಮಾಡಿಟ್ಟು ಅಂತ ಕೊಡಗು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಲಕ್ಷ್ಮೀ ಪೀನವು ಹೇಳೋಳು. ಸೋಮವಾರಪೇಟೆ ತಾಲೂಕಿನ ಶಿರಂಗಾಲ ಗ್ರಾಮ ಪಂಚಾಯಿತಿಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಬಗೆಯಲ್ಲಿ ನಡೆದ ನವಭಾರತದ ನಾರಿ ಸಪ್ತಾಹ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಅವು, ಮನರೇಗಾ ಯೋಜನೆನ ಹೆಣ್ಣು ಜನ ಬಳಸಿಕೊಂಡು ಸ್ವಸಹಾಯ ಸಂಘಗಳ ಮುಖಾಂತರ ವೈಯಕ್ತಿಕ ಕಾಮಗಾರಿಗಳನ್ನ ನಡೆಸಿಕೊಂಡು ಕ್ರಿಯಾಶೀಲವಾಗಿ ಬೆಳೆಯಕು ಅಂತ ಹೇಳಿದವು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಈ ಸಲ ಜಿಲ್ಲಾಧಿಕಾರಿಗ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಇದೇ ತಿಂಗಳ 19ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜನತೆನ ಪುಕಾರ ಆಲಿಸಿಕಿದ್ದು ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ತಮ್ಮ ಪುಕಾರ ಅರ್ಜಿಗಳನ್ನ ಸಂಬಂಧಪಟ್ಟ ನಾಡ ಕಚೇರಿ ತಾಲೂಕು ಕಚೇರಿಗೆ ನಾಳ್ದು 16ನೇ ತಾರೀಕಿನೊಳಗೆ ತಲುಪಿಸೋಕು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡನವು ತಿಳಿಸೋಳು. ದಾವಣಗೆರೆನ ಭಾರತೀಯ ಕಲಾ ಸಾಂಸ್ಕೃತಿಕ ಅಕಾಡೆಮಿನವು ವರ್ಸೋಳು ಕೊಡುವ ಪ್ರತಿಷ್ಠಿತ ಮದರ್ ತೆರೇಸಾ ಅಚೀವರ್ ಅವಾರ್ಡ್ ಪ್ರಶಸ್ತಿ ಈ ಸಲ ಮಡಿಕೇರಿನ ಉಡೋತ್ ಮೊಟ್ಟೆಯಲ್ಲಿ ವಾಸ ಇರುವ ಎಸ್ಆರ್ ಕೇಶಿನಿ ನೌಕೆ ಸಿಕ್ಕುಟು. ಸಮಾಜದ ಸ್ವಾಭಿಮಾನ, ಸಾಮರಸ್ಯ, ಸಮೃದ್ಧಿ ಮತ್ತು ಸಾಮಾಜಿಕ ಕಳಕಳಿಗೆ ಅವು ಈ ಪ್ರಶಸ್ತಿ ಪಡ್ಕೊಂಡಿದ್ದು. ಇವು ಉಡೋತ್ ಮೊಟ್ಟೆನ ಎಸ್ಕೆ ರಾಜಶೇಖರ್ ಪಾರ್ವತಿ ದಂಪತಿಗಳ ಮಗಳು. ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಡಿಯಲ್ಲಿ ಇದೇ ತಿಂಗಳ 19ನೇ ತಾರೀಕಿಗೆ ತಹಶೀಲ್ದಾರ್ ಮತ್ತೆ ಬ್ಯಾರೆ ಬ್ಯಾರೆ ಇಲಾಖೆನ ತಾಲೂಕು ಮಟ್ಟದ ಅಧಿಕಾರಿಗ ಅಯ್ಯಂಗೇರಿ ಮತ್ತೆ ಸಣ್ಣಪುಲಿಕೋಟು ಗ್ರಾಮದ ಅಯ್ಯಂಗೇರಿ ಅರಬ್ಬಿ ಶಾಲೆಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆಸಿಕಿದ್ದು ಪೌತಿಕಾತೆ, ಪಿಂಚಣಿ, ಪಡಿತರ ಚೀಟಿ, ಪೋಡಿ ಅಳತೆ, ಪಹಣಿ ತಿದ್ದುಪಡಿ ಹಿಂಗೆ ಬ್ಯಾರೆ ಬ್ಯಾರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇರುವ ಸಮಸ್ಯೆಗಳ ಬಗೆಯಲ್ಲಿ ಅರ್ಜಿ ತಕ್ಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ ಅಲ್ಲೇ ಅಂತಿಮ ವಿಲೇವಾರಿ ಫಲಾನುಭವಿಗಳಿಗೆ ಸೌಲಭ್ಯ ಕೊಡಿಕೆ ಕ್ರಮ ತಕ್ಕಂಡವೆ ಅಂತ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಬಿಎಸ್ ಮಹೇಶ್ ನವು ತಿಳಿಸೋಳು. ವಿರಾಜಪೇಟೆನ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ಲಿ ನಾಳೆ 16ನೇ ತಾರೀಕಿಗೆ ಸಹ ವೈದ್ಯರು ಇರುದ್ಲೆ, ಆದರೆ ಮದ್ದು ಮಾತ್ರೆ ತಕ್ಕೊಳ್ಳೋಕೆ ಮದ್ದು ಮಾತ್ರೆಗ ಸಿಕ್ಕಿದೆ ಅಂತ ಇಸಿಎಚ್ಎಸ್ ಪ್ರಕಟಣೆಯಿಂದ ಗೊತ್ತಾಯಿತು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಬೀಜ ಯೋಜನೆನ ಪ್ರಾಯೋಜಿತ ಪೊನ್ನಂಪೇಟೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಕೂಡುಕೂಟಲಿ ಕೃಷಿ ಬೆಳೆಗಳಲ್ಲಿ ಬೀಜೋತ್ಪಾದನೆ ತಾಂತ್ರಿಕತೆಗಳು ಈ ವಿಷಯದಲ್ಲಿ ಒಂದು ದಿನದ ತರಬೇತಿ ಕಾರ್ಯಕ್ರಮ ಪೊನ್ನಂಪೇಟೆ ಸಂಶೋಧನಾ ಕೇಂದ್ರದಲ್ಲಿ ನಾಳ್ದು 16ನೇ ತಾರೀಕು ಹೊತ್ತಾರೆ 10:30 ಗಂಟೆಗೆ ನಡೆದದೆ ಅಂತ ಗೊತ್ತಾಯಿತು. ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಕಾರ್ಯನಿಹಿಸುತ್ತಿರುವ ಸಮರ್ಥನಂ ಸಂಸ್ಥೆ ಬೆಂಗಳೂರು ಇವರ ಕಡೆಯಿಂದ ಇದೇ ತಿಂಗಳ 19ನೇ ತಾರೀಕು ಹೊತ್ತಾರೆ 9 ಗಂಟೆಗೆ ಮೈಸೂರಿನ ಜೆಎಸ್ಎಸ್ ವಿಶೇಷ ಚೇತನರ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ಉದ್ಯೋಗ ಮೇಳ ನಡೆದಿದೆ. ಹೆಚ್ಚಿನ ಮಾಹಿತಿ ಬೇಕರೆ placement@samarthanam.org ಈ ಜಾಲತಾಣದಿಂದ ಪಡ್ಕೊಳ್ಳಕ್ಕಂತ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣಾಧಿಕಾರಿ ವಿಮಲಾನವು ತಿಳಿಸೋಳು. 12ರಿಂದ 14 ವರ್ಷದೊಳಗಿನ ವಯಸ್ಸಿನ ಮಕ್ಕಳಿಗೆ ಕೋವಿಡ್ ಚುಚ್ಚುಮದ್ದು ಕೊಡುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಆರ್ ವೆಂಕಟೇಶ್ನವು ತಿಳಿಸೋಳು. ದಾವಣಗೆರೆ ಜಿಲ್ಲೆನ ಚನ್ನಗಿರಿ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಕಡೆಯಿಂದ ಸರ್ಕಾರಿ ಪದವಿ ಕಾಲೇಜಿಗೆ ಕಟ್ಟಿಸಿಕೊಟ್ಟಿರುವ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ಇದೇ ತಿಂಗಳ 18ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಕ್ಕಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಚನ್ನಗಿರಿ ತೋಟ ಉತ್ಪನ್ನಗಳ ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷರಾದ ಆರ್ಎಂ ಅಜ್ಜಿಹಳ್ಳಿ ಸೇರಿದಂತೆ ಶಾಸಕರು ಅಧಿಕಾರಿಗ ಹಾಜರಿದ್ದವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿದ ಅರೆಭಾಷೆ ಪುಸ್ತಕಗಳ ಬುಡುಗಡೆ ಜಂಬರ ಇದೇ ತಿಂಗಳ 20ನೇ ತಾರೀಕು ಆಯ್ತಾರ ಹೊತ್ತಾರೆ 10:30 ಗಂಟೆಗೆ ಚೆಟ್ಟಳ್ಳಿನ ಮೋದಿ ಭವನದಲ್ಲಿ ನಡೆದಿದೆ. ಸೋಮವಾರಪೇಟೆ ತಾಲೂಕಿನ ಅಂಕನಹಳ್ಳಿ ಹತ್ತಿರದ ಮನೆಹಳ್ಳಿ ಮಠದ ಶ್ರೀ ತಪೋಕ್ಷೇತ್ರದಲ್ಲಿ ಶ್ರೀ ಬಿಲ್ವ ಗೋಶಾಲೆನ ದಶಮಾನೋತ್ಸವದ ಬಗೆಯಲ್ಲಿ ರಾಜ್ಯ ಮಟ್ಟದ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನ ಇದೇ ತಿಂಗಳ 23, 24 ಮತ್ತು 25ನೇ ತಾರೀಕು ನಡೆಯಕ್ಕಿದ್ದು ಪ್ರಾತ್ಯಕ್ಷಿಕೆ ಕೃಷಿ ಕಾರ್ಯಾಗಾರ, ಗ್ರಾಮೀಣ ಆಟೋಟ ಪೈಪೋಟಿ, ಗೋವುಗಳ ಪ್ರದರ್ಶನ, ಗ್ರಾಮೀಣ ಅಡಿಗೆ ತಯಾರಿ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳ ಏರ್ಪಾಡಾಗಿದ್ದು ಅಳಿದು ಹೋಗುತ್ತಿರುವ ಕುಲಗೋವುಗಳ ಸಂರಕ್ಷಣೆ ಮತ್ತು ಜಾಗೃತಿ, ಸಾವಯವ ಕೃಷಿ ಪದ್ಧತಿಗಳ ಲಾಭ ತಿಳಿಸಿಕೊಡುವುದೇ ಈ ಸಮ್ಮೇಳನದ ಗುರಿಯಾಯಿತು ಅಂತ ಶ್ರೀ ಕ್ಷೇತ್ರದ ಅಧ್ಯಕ್ಷರು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion.

ಸರಕಾರಿ ಸೇವೆಯ ಪ್ರಯೋಜನದನ್ನು ಗ್ರಾಮ ಗ್ರಾಮಕ್ಕೆ ಎತ್ತಿಚಿಡುವ ಉದ್ದೇಶ ಬೆಚ್ಚಂಡು ಜಾರಿಗೆ ಕೊಂಡು ಬಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದರ ಅಡಿಯಲ್ಲಿ ಜಿಲ್ಲಾಧಿಕಾರಿರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದನ್ನು ಪೊನ್ನಂಪೇಟೆ ತಾಲೂಕರ ಹುದಿಕೇರಿ ಸರಕಾರಿ ಪ್ರೈಮರಿ ಸ್ಕೂಲಲ್ಲಿ ಇದೇ 19 ಪೊಲಕ 10 ಗಂಟೆಯಿಂದ ಆಯೋಜನೆ ಮಾಡಿತು. ಜಿಲ್ಲಾಧಿಕಾರಿ ಕೂಡನಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಯ ಈ ಕಾರ್ಯಕ್ರಮದ ಕೂಡಿಯಾಡುವನು ಸಾರ್ವಜನಿಕಂಗ ಬೋರೆ ಬೋರೆ ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟ ಅಹವಾಲುನ ಸಂಬಂಧಪಟ್ಟ ನಾಡ ಕಚೇರಿ ಇಲ್ಲೆಂಗಿ ತಾಲೂಕು ಕಚೇರಿಗೆ ಇದೇ 16 ಎತ್ತುಚುಡುವನಕ್ಕೆ ಹೆಚ್ಚುವರಿ ಜಿಲ್ಲಾ